ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ತೆಂಗು ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ತೋಟಗಾರಿಕೆ ಬೆಳೆ. ಹೆಚ್ಚು ವಿಸ್ತೀರ್ಣದಲ್ಲಿ ತೆಂಗನ್ನ ಬೆಳೆಯಲಾಗುತ್ತೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಒಂದು ಏನು ಯೋಜನೆ ಇದೆಯೋ ಈ ಯೋಜನೆಗೂ ಕೂಡ ತೆಂಗನ್ನ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ತೆಂಗಿನ ಕೃಷಿಗೆ ಪೂರಕವಾದಂತಹ ಅಂಶಗಳಿದ್ದಾವೆ ಹಾಗೂ ತೆಂಗಿನ ಮೌಲ್ಯವರ್ಧನೆಗೂ ಕೂಡ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ. ತೆಂಗು ಒಂದು ರೀತಿ ನಿರ್ಲಕ್ಷ್ಯ ಬೆಳೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದರೆ ಅದು ತೋಟವಾಗಿ ಇರೋದ್ರಿಂದ ಹೇಗಾದ್ರೂ ಕೂಡ ಬರುತ್ತೆ ಅನ್ನುವಂತಹ ಒಂದು ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಅದಕ್ಕೆ ಬದಲಾಗಿ ಈ ತೆಂಗಿನಲ್ಲಿ ಒಂದಷ್ಟು ಉತ್ತಮ ಕೃಷಿ ಪದ್ಧತಿಗಳನ್ನು ಅನುಸರಣೆ ಮಾಡಿದ್ದೇ ಆದಲ್ಲಿ ತೆಂಗಿನ ಬೆಳೆ ಇನ್ನೂ ಚೆನ್ನಾಗಿ ಆಗುತ್ತೆ, ಹೆಚ್ಚು ಇಳುವರಿಯನ್ನ ಪಡೆದುಕೊಳ್ಳಬಹುದು. ಆ ಮೂಲಕ ನಾವು ಒಳ್ಳೆ ಆರ್ಥಿಕವಾಗಿಯೂ ಕೂಡ ಸದೃಢರಾಗಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ತೆಂಗಿನಲ್ಲಿ ಅನುಸರಿಸಬೇಕಾದಂತಹ ಉತ್ತಮ ಕೃಷಿ ಪದ್ಧತಿಗಳು ಯಾವ್ಯಾವು ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಚಯವನ್ನ ಮಾಡಿಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ನಟರಾಜ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಈ ಉತ್ತಮ ಕೃಷಿ ಪದ್ಧತಿಗಳು ಅಂತ ಅಂದ್ರೆ ಏನು ಮತ್ತೆ ಅವು ಯಾಕೆ ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀರಾ? ಈಗ ಬೆಳೆ ಉತ್ಪಾದನೆಗೆ ಅನ್ವಯಿಸಬೇಕಾದ ಯಾವ ತತ್ವಗಳು ಮತ್ತು ಕೊಯ್ಲೋತ್ತರ ಪ್ರಕ್ರಿಯೆಗಳು, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರ ಮತ್ತು ಆಹಾರೇತರ ಕೃಷಿ ಉತ್ಪನ್ನಗಳು ದೊರೆಯೋ ಥರ ಮಾಡ್ತೋ ಅಂಥವು ಉತ್ತಮ ಕೃಷಿ ಪದ್ಧತಿಗಳು ಸರ್. ಈ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು ಅಂತಂದರೆ ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ಸುಸ್ಥಿರತೆಯನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತೆ. ಉತ್ತಮ ಕೃಷಿ ಪದ್ಧತಿಗಳು ಕೀಟನಾಶಕಗಳು, ರಸಗೊಬ್ಬರಗಳು, ನೀರು ಮುಂತಾದ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯ ಸಾಧ್ಯತೆಯನ್ನು ಉತ್ತೇಜಿಸುತ್ತೆ ಮತ್ತು ಪರಿಸರ ಸ್ನೇಹಿ ಕೃಷಿಗೆ ಬಹಳ ಒತ್ತು ಕೊಡ್ತವೆ. ಜೊತೆಗೆ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಉದ್ದೇಶಗಳನ್ನು ನೆರವೇರಿಸೋದಕ್ಕೆ ಕೊಡುಗೆ ನೀಡ್ತವೆ ಸರ್. ಇದಿಷ್ಟು ಉತ್ತಮ ಕೃಷಿ ಪದ್ಧತಿಗಳು ಅನ್ನುವಂಥದ್ದು. ಇನ್ನು ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳ ಅವಶ್ಯಕತೆ ಇದೆಯಾ? ತುಂಬ ಇದೆ ಸರ್. ಕೂಲಂಕುಷವಾಗಿ ನೋಡೋದಾದರೆ ತೆಂಗು ಆಳವಾದ ಪ್ರಭಾವ ಹೊಂದಿರುವಂತಹ ಒಂದು ಭಾರತದ ಪ್ರಮುಖ ತೋಟದ ಬೆಳೆ ಅಲ್ವಾ ಸರ್? ಹೌದು. ಅನೇಕ ತಲೆಮಾರುಗಳಿಂದ ತೆಂಗು ಗಣನೀಯ ಸಂಖ್ಯೆಯ ಕೃಷಿ ಕುಟುಂಬಗಳ ಜೀವನೋಪಾಯವನ್ನು ಬೆಂಬಲಿಸ್ತಾ ಇದೆ. ಸೊ ಅದರ ಮೂಲಕ ಗ್ರಾಮೀಣ ಆರ್ಥಿಕತೆ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇದೆ. ಇದು ರಾಷ್ಟ್ರೀಯ ಕೃಷಿ ಆರ್ಥಿಕತೆಗೆ ಕೊಡುಗೆ ನೀಡುತ್ತೆ, ಜೊತೆಗೆ ಗುಡಿ ಕೈಗಾರಿಕಾ ಅಭಿವೃದ್ಧಿಯನ್ನು ಸಹ ಬೆಂಬಲಿಸುತ್ತೆ. ಭಾರತದಲ್ಲಿ ತೆಂಗಿನಕಾಯಿಯನ್ನು ಪರಿಸರ ಸೂಕ್ಷ್ಮ ಭೌಗೋಳಿಕ ಪ್ರದೇಶಗಳಲ್ಲಿ, ಅಂದರೆ ಉದಾಹರಣೆಗೆ ಕರಾವಳಿ ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳು ಮತ್ತು ಹೆಚ್ಚಿನ ಮಳೆ ಬೀಳುವಂತಹ ಪ್ರದೇಶಗಳು ಮತ್ತು ಆರ್ದ್ರತೆ ಹೆಚ್ಚು ಇರುವ ಸ್ಥಳಗಳಲ್ಲಿ ಮುಖ್ಯವಾಗಿ ಬೆಳೆಯಲಾಗ್ತಾ ಇದೆ. ತೆಂಗಿನಕಾಯಿ ಉತ್ಪನ್ನ ವೈವಿಧ್ಯೀಕರಣಕ್ಕೆ ಹೆಚ್ಚು ಅನುಕೂಲಕರವಾಗಿದೆ ಮತ್ತು ಅದು ಹೆಚ್ಚಾಗಿ ಆಹಾರಕ್ಕೆ ಬಳಕೆಯಾಗ್ತಾ ಇದೆ. ಆದ್ದರಿಂದ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಹೊರತಾಗಿ ತೆಂಗಿನ ಉತ್ಪನ್ನಗಳ ಉತ್ಪಾದನೆ ಮತ್ತು ಮಾರುಕಟ್ಟೆ ಅಭ್ಯಾಸಗಳ ಮೇಲೆ ಶಿಫಾರಸು ಮಾಡಿದ ಆಹಾರ ಸುರಕ್ಷತೆ ಮಾನದಂಡಗಳನ್ನು ಸಾಧಿಸಬೇಕಾಗಿದೆ ನಾವು. ಆದರೆ ಅದು ಈಗ ಸದ್ಯಕ್ಕೆ ಅಷ್ಟು ಚೆನ್ನಾಗಿ ಇಲ್ಲ. ಈ ಹಿನ್ನೆಲೆಯಲ್ಲಿ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳ ಶಿಫಾರಸುಗಳು ತೆಂಗಿನ ಬೇಸಾಯ ವಿಕಸನಗೊಳ್ಳಲು ಹೆಚ್ಚು ಪ್ರಸ್ತುತವಾಗಿದೆ ಸರ್. ಮುಂದುವರೆದು ಹೇಳಬೇಕಂದ್ರೆ ಈಗ ತೆಂಗು ಬಹುವಾರ್ಷಿಕ ಬೆಳೆ, 60-100 ವರ್ಷಗಳ ಕಾಲ ಅದು ಭೂಮಿಯಲ್ಲಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬದಲಾಗ್ತಿರೋ ಹವಾಮಾನದ ಸನ್ನಿವೇಶದಲ್ಲಿ ದೀರ್ಘಾವಧಿಯಲ್ಲಿ ಉತ್ಪಾದನೆ ಮತ್ತು ಸಂಸ್ಕರಣಾ ತಂತ್ರಜ್ಞಾನಗಳನ್ನು ಸುಸ್ಥಿರವಾಗಿ ಉತ್ತೇಜಿಸುವುದು ಬಹಳ ಮುಖ್ಯವಾಗಿದೆ. ಉತ್ತಮ ಕೃಷಿ ಪದ್ಧತಿಗಳು ಪ್ರಕೃತಿಯ ಮೇಲೆ ಯಾವುದೇ ಶೋಷಣೆ ಇಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಬಳಕೆಯನ್ನು ಖಾತ್ರಿಪಡಿಸ್ತವೆ ಸರ್. ಯಾವುದೇ ಒಂದು ಉತ್ತಮ ಕೃಷಿ ಪದ್ಧತಿ ಅಂತ ಹೇಳಿದ್ರೆ ಅದನ್ನ ನಿರ್ಧಾರ ಮಾಡಲಿಕ್ಕೆ ಒಂದು ಸಂಸ್ಥೆ ಬೇಕಾಗುತ್ತೆ, ಸಾಕಷ್ಟು ಸಂಶೋಧನೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳನ್ನು ನಿರ್ಧಾರ ಮಾಡತಕ್ಕಂತಹ ಸಂಸ್ಥೆಗಳು ಯಾವಿದ್ದಾವೆ? ಈಗ ತೆಂಗು ಬಹಳ ಪ್ರಾಮುಖ್ಯತೆ ಹೊಂದಿರುವ ಬೆಳೆಯಾದ್ದರಿಂದ ಜಾಗತಿಕ ಮಟ್ಟದಲ್ಲಿ ಅನೇಕ ಸಂಸ್ಥೆಗಳು ತೆಂಗಿನ ಕುರಿತು ಸಂಶೋಧನೆಗಳನ್ನು ಕೈಗೊಳ್ಳುತ್ತಿರ್ತವೆ ಸರ್. ಅವುಗಳಲ್ಲಿ ಮುಖ್ಯವಾದ ಸಂಸ್ಥೆಗಳು ಅಂತಂದ್ರೆ ದಕ್ಷಿಣ ಏಷ್ಯಾದ ಅಂತಾರಾಷ್ಟ್ರೀಯ ಜೀನ್ ಬ್ಯಾಂಕ್, ಇದು ಕಿಡುನಲ್ಲಿದೆ. ಕಿಡು ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರನೇ ಇದೆ. ಇನ್ನು ವಿಶ್ವ ಜರ್ಮ್ಪ್ಲಾಸಂ ಕೇಂದ್ರ ಅಂತ ಅಂಡಮಾನ್ನಲ್ಲಿದೆ. ತೆಂಗು ಅಭಿವೃದ್ಧಿ ಮಂಡಳಿ ಕೇರಳದ ಕೊಚ್ಚಿನ್ನಲ್ಲಿದೆ. ಅದರ ಶಾಖೆ ಬೆಂಗಳೂರು ಮತ್ತೆ ಪಾಟ್ನಾದಲ್ಲಿದ್ದಾವೆ. ಇನ್ನು ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡ್ನಲ್ಲಿದೆ. ಜೊತೆಗೆ ಅನೇಕ ರಾಜ್ಯಗಳಲ್ಲಿರುವ ಕೃಷಿ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ಸೊ ಇವೆಲ್ಲ ಸೇರಿ ಕೈಗೊಂಡಿರುವಂತಹ ಸಂಶೋಧನೆಗಳಿಂದ ಬರುವ ಫಲಿತಾಂಶಗಳನ್ನ ಕ್ರೋಢೀಕರಿಸ್ತಾರೆ. ಕ್ರೋಢೀಕರಿಸಿ ಅದನ್ನ ಕಾಸರಗೋಡಿನ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ತೆಂಗಿನಲ್ಲಿ ಅನುಸರಿಸಬೇಕಾಗಿರುವಂತಹ ಉತ್ತಮ ಕೃಷಿ ಪದ್ಧತಿಗಳನ್ನ ರೈತರಿಗೆ ನೀಡುವ ಕಾರ್ಯ ಮಾಡುತ್ತೆ ಸರ್. ತಾವು ಇವತ್ತು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಕೇರಳದ ಕಾಸರಗೋಡ್ನಲ್ಲಿ ಇರತಕ್ಕಂತಹ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೇಳಿರತಕ್ಕಂತಹ ಪದ್ಧತಿಗಳನ್ನ. ಹೌದು ಸರ್, ಖಂಡಿತವಾಗಿ ಹೌದು. ಈಗ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳು ಯಾವ್ಯಾವು ಅನ್ನುವಂಥದ್ದನ್ನ ತಿಳಿಸ್ಕೊಡಿ ಸರ್. ಈಗ ತೆಂಗಿನ ಬೇಸಾಯ ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನದಲ್ಲಿ ಅನೇಕ ಉತ್ತಮ ಕೃಷಿ ಪದ್ಧತಿಗಳು ಲಭ್ಯವಿವೆ. ಅವುಗಳಲ್ಲಿ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿರುವಂತಹ ಪದ್ಧತಿಗಳನ್ನು ನಾವು ಉತ್ತೇಜಿಸಬೇಕಾಗುತ್ತೆ. ಅವುಗಳಲ್ಲಿ ಮುಖ್ಯವಾದದ್ದು ಎಂದರೆ ಬೆಳೆ ಉತ್ಪಾದನೆ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣಾ ಪದ್ಧತಿಗಳು, ಕೊಯ್ಲು ಮತ್ತು ಉತ್ಪನ್ನ ವೈವಿಧ್ಯೀಕರಣ ಸಾಧಿಸುವ ಪದ್ಧತಿಗಳು. ಈ ಬೆಳೆ ಉತ್ಪಾದನೆ ಪದ್ಧತಿಗಳ ಕುರಿತು ವಿವರವಾಗಿ ಒಂದಷ್ಟು ತಿಳಿಸ್ಕೊಡ್ಬೋದಾ? ಆಯ್ತು ಸರ್. ಈಗ ಮೊದಲಿಗೆ ಬೆಳೆ ಉತ್ಪಾದನೆ ಪದ್ಧತಿಗಳನ್ನು ತಗೊಂಡ್ರೆ ಪ್ರಮುಖವಾಗಿ ತೆಂಗು ಆಧಾರಿತ ಬಹುಬೆಳೆ ಪದ್ಧತಿ ಮತ್ತು ತೆಂಗು ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳನ್ನು ಹೆಸರಿಸಬಹುದು ನಾವು. ತೆಂಗು ಆಧಾರಿತ ಬಹುಬೆಳೆ ಪದ್ಧತಿ, ಇದರ ಬಗ್ಗೆ ಒಂದಷ್ಟು ವಿವರವನ್ನ ನೀಡಿ ಸರ್. ಈಗ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸಾಮಾನ್ಯವಾಗಿ 20-30 ವರ್ಷದ ತೆಂಗಿನ ಮರದಲ್ಲಿ 4,000-7,000 ಬೇರುಗಳು ಇರುತ್ತವೆ. ಓಹೋ. ಇವುಗಳಲ್ಲಿ 74% ಬೇರುಗಳು ತೆಂಗಿನ ಬಡ್ಡೆಯಿಂದ ಕೇವಲ 2 ಮೀಟರ್ ಸುತ್ತಳತೆಯಲ್ಲೇ ಇರುತ್ತವೆ. 82% ಬೇರುಗಳು 1-4 ಅಡಿ ಆಳದಲ್ಲಿ ಇರುತ್ತವೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ತೆಂಗಿನ ತೋಟದಲ್ಲಿ ತೆಂಗಿನ ಮರದ ಬೇರುಗಳು ಕೇವಲ 25% ಅಂದರೆ ಕಾಲು ಭಾಗದಲ್ಲಿ ಮಾತ್ರ ಇರುತ್ತೆ. ಇನ್ನು ಉಳಿದ 75% ಭಾಗದ ಸ್ಥಳವನ್ನು ರೈತರು ಇತರೆ ಬೆಳೆಗಳನ್ನು ಬೆಳೆಯಲು ಉಪಯೋಗಿಸಬಹುದು ಅಂತ ಅರ್ಥ ಮಾಡ್ಕೋಬೇಕು. ಜೊತೆಗೆ ತೆಂಗಿನ ಗರಿಗಳು ಸಹ ಸೂರ್ಯನ ಬೆಳಕನ್ನು ಪೂರ್ತಿಯಾಗಿ ತಡೆಹಿಡಿಯೋದಿಲ್ಲ. ಹೀಗಾಗಿ ನೂತನ ತೆಂಗಿನ ತೋಟಗಳಲ್ಲಿ 5-7 ವರ್ಷಗಳವರೆಗೆ ವಿವಿಧ ರೀತಿಯ ಅಂತರ ಬೆಳೆಗಳನ್ನು ನಾವು ಬೆಳ್ಕೋಬಹುದು. ಅವುಗಳಲ್ಲೂ ಮುಖ್ಯವಾಗಿ ಗೆಣಸು, ಟೊಮ್ಯಾಟೊ, ಮೆಣಸಿನಕಾಯಿ, ಆಲೂಗಡ್ಡೆ, ಬದನೆ, ತಿಂಗಳಾವರೆ, ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ತೊಂಡೆಕಾಯಿ, ಅವರೆಕಾಯಿ ಇತ್ಯಾದಿ ತರಕಾರಿಗಳು, ವಿವಿಧ ರೀತಿಯ ಸೊಪ್ಪಿನ ತರಕಾರಿಗಳು, ಅರಿಶಿನ, ಶುಂಠಿ, ಜೋಳ, ರಾಗಿ, ಎಣ್ಣೆಕಾಳುಗಳು, ಇತರ ಬೆಳೆಗಳು, ಮಲ್ಲಿಗೆ, ಚೆಂಡು, ಸೇವಂತಿಗೆ ತರ ಹೂವಿನ ಗಿಡಗಳು ಇತ್ಯಾದಿನ ನಾವು ಬೆಳ್ಕೋಬಹುದು. ಜೊತೆಗೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬಾಳೆ, ಪಪ್ಪಾಯ, ವಿವಿಧ ರೀತಿಯ ಹಣ್ಣಿನ ಬೆಳೆಗಳನ್ನು ಬೆಳ್ಕೋಬಹುದು. ಹಾಗೆ ದನಕರುಗಳಿಗೆ ಮೇವಿನ ಬೆಳೆಗಳನ್ನು ಬೆಳ್ಕೋಬಹುದು. ಈಗ 7-20 ವರ್ಷ ವಯಸ್ಸಿನ ತೆಂಗಿನ ತೋಟಗಳಲ್ಲಿ ನೆರಳು ಸ್ವಲ್ಪ ಹೆಚ್ಚಾಗುತ್ತೆ, ಇತರ ಬೆಳೆಗಳನ್ನು ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಂಥ ಸಮಯದಲ್ಲಿ ನೆರಳು ಬಯಸುವಂತ ಮೇವಿನ ಬೆಳೆಗಳನ್ನ ನಾವು ಬೆಳ್ಕೋಬಹುದು. ನಂತರ ಮರಗಳು 5-6 ಮೀಟರ್ ಎತ್ತರ ಬೆಳೆದ ಮೇಲೆ ಮೊದಲು ತಿಳಿಸಿರೋ ಎಲ್ಲಾ ಬೆಳೆಗಳನ್ನು ಬೆಳ್ಕೋಬಹುದು. ಜೊತೆಗೆ ಮಿಶ್ರ ಬೆಳೆಗಳಾದ ಕೋಕೋ, ಕಾಳುಮೆಣಸು, ಚಕ್ಕೆ, ಲವಂಗ, ಜಾಯಿಕಾಯಿ, ಸಪೋಟ, ವಿವಿಧ ಔಷಧೀಯ ಗಿಡಗಳು, ಸುಗಂಧ ದ್ರವ್ಯ ಗಿಡಗಳು ಇತ್ಯಾದಿ ಬೆಳೆಗಳನ್ನು ನಾವು ಬೆಳ್ಕೋಬಹುದು ಸರ್. ಬಹುವಾರ್ಷಿಕ ಬೆಳೆಗಳನ್ನು ಹೊಸ ತೆಂಗಿನ ತೋಟಗಳಲ್ಲಿ ಯಾರು ಬೆಳೀಬೇಕು ಅಂತಾರೋ ಅಂಥವ್ರಿಗೆ ಒಂದು ಸಲಹೆ ಏನಂದರೆ, ಈಗ ಮಾಮೂಲಿಯಾಗಿ ರೈತರು 8 ಮೀಟ್ರು ಇಲ್ಲ 9 ಮೀಟ್ರು ಅಂದರೆ 25 ಅಡಿಯಿಂದ 27 ಅಡಿವರೆಗೆ ಕೊಡ್ತಾರೆ. ಸೊ 10 ಮೀಟ್ರ್ ತನಕನೂ ಅವರು ಅಂತರದಲ್ಲಿ ನಾಟಿ ಮಾಡಿಕೊಂಡ್ರೆ ತೆಂಗನ್ನು, ಆವಾಗ ಅವರು ಬೇರೆ ಬಹುವಾರ್ಷಿಕ ಬೆಳೆಗಳನ್ನು ಹೊಸ ತೋಟದಲ್ಲೇ ಹಾಕೋಬಹುದು. ಹೆಚ್ಚಿನ ಸಾಂದ್ರತೆ ಬಹುಜಾತಿ ಬೆಳೆ ವ್ಯವಸ್ಥೆಯನ್ನು ಪ್ರಯೋಗಿಸಬಹುದು. ಅವರು ಮಳೆಯ ಅಭಾವವಿರೋ ಕಡೆಗಳಲ್ಲಿ ಬೇಸಿಗೆ ತಿಂಗಳಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು, ಜೊತೆಗೆ ತೆಂಗಿಗೆ ಬೇಕಾದ ನೀರು ಮತ್ತು ಪೋಷಕಾಂಶಗಳನ್ನು ಅವಶ್ಯವಾಗಿ ಒದಗಿಸಬೇಕು. ವಿವಿಧ ಬೇಸಾಯ ಕ್ರಮಗಳನ್ನು ಆಯಾ ಸ್ಥಳಗಳ ಕೃಷಿ ವಿಶ್ವವಿದ್ಯಾಲಯಗಳು ಹೇಗೆ ಹೇಳಿದವೋ ಹಾಗೆ ಅನುಸರಿಸಬೇಕಾಗುತ್ತೆ. ತಾವೀಗ ಒಂದು ಪದವನ್ನ ಹೇಳಿದ್ರಿ, ಹೆಚ್ಚಿನ ಸಾಂದ್ರತೆಯ ಬಹುಜಾತಿ ಬೆಳೆ ವ್ಯವಸ್ಥೆ ಅಂತ ಹೇಳಿ, ಹಾಗಂತ ಅಂದ್ರೆ ಏನು ಸರ್? ಹೆಚ್ಚಿನ ಸಾಂದ್ರತೆಯ ಬಹುಜಾತಿ ಬೆಳೆ ವ್ಯವಸ್ಥೆ ಅಥವಾ HDMSCS ಅಂದರೆ ಹೈ ಡೆನ್ಸಿಟಿ ಮಲ್ಟಿ ಸ್ಪೀಷೀಸ್ ಕ್ರಾಪಿಂಗ್ ಸಿಸ್ಟಮ್. ಇದರ ಅರ್ಥ ಏನಂದ್ರೆ, ರೈತರ ವಿವಿಧ ಅವಶ್ಯಕತೆಗಳನ್ನು ಈಡೇರಿಸುವಂತಹ ಅನೇಕ ಬೆಳೆಗಳನ್ನು ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆಯುವುದು. ಉದಾಹರಣೆಗೆ, ರೈತರಿಗೆ ಬೇಕಿರೋ ಆಹಾರ, ಉರುವಲು, ಮರಮುಟ್ಟು, ಮೇವು ಮತ್ತು ಹಣ, ಇವೆಲ್ಲ ಅವಶ್ಯಕತೆಗಳನ್ನು ಈಡೇರಿಸುವಂತಹ ಸಾಧ್ಯವಿರುವಂತಹ ಬೆಳೆಗಳನ್ನು ಬೆಳೆಯೋದನ್ನೇ ನಾವು HDMSCS ಅಥವಾ ಹೆಚ್ಚಿನ ಸಾಂದ್ರತೆಯ ಬಹುಜಾತಿ ಬೆಳೆ ವ್ಯವಸ್ಥೆ ಅಂತ ಕರಿತೀವಿ. ಈ ಪದ್ಧತಿಯಲ್ಲಿ ವಾರ್ಷಿಕ, ದ್ವೈವಾರ್ಷಿಕ ಮತ್ತು ಬಹುವಾರ್ಷಿಕ ಬೆಳೆಗಳನ್ನು ನಾವು ಬೆಳ್ಕೋಬಹುದು. ಒಂದು ಉದಾಹರಣೆ, ಕಾಸರಗೋಡಿನ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಒಂದು ಪ್ರಾಯೋಗಿಕ ತಾಕನ್ನು ಇಟ್ಕೊಂಡಿದೆ. ಆ ತಾಕಲ್ಲಿ ಅವರು ತೆಂಗು, ಬಾಳೆ, ಅನಾನಸ್ಸು, ಕಾಳುಮೆಣಸು, ಲವಂಗ, ಜಾಯಿಕಾಯಿ ಬೆಳೆಗಳನ್ನು ಈ ಸಾಂದ್ರತೆಯಲ್ಲಿ ಬೆಳೀತಾ ಇದ್ದಾರೆ. ಈ ಪದ್ಧತಿಯಲ್ಲಿ ಬೆಳೆದವರು 1 ಹೆಕ್ಟೇರ್ ಪ್ರದೇಶಕ್ಕೆ ವಾರ್ಷಿಕ 5-6 ಲಕ್ಷ ರೂಪಾಯಿಗಳ ನಿವ್ವಳ ಲಾಭವನ್ನು ಪಡಿತಾ ಇದ್ದಾರೆ. ಈ ಪದ್ಧತಿಯಲ್ಲಿ ದೊರೆಯುವಂತಹ ಸಾವಯವ ಪದಾರ್ಥಗಳನ್ನು ಅದೇ ಭೂಮಿಯಲ್ಲಿ ಮರುಬಳಕೆ ಮಾಡಿದರೆ ರೈತರು ರಸಗೊಬ್ಬರಗಳ ಅವಶ್ಯಕತೆಯನ್ನು 2/3 ಕಡಿಮೆ ಮಾಡಬಹುದಾಗಿದೆ. ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ರಿ ಸರ್, ಈ ಒಂದು ಹೆಚ್ಚಿನ ಸಾಂದ್ರತೆಯ ಬಹುಜಾತಿ ಬೆಳೆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಈ ತೆಂಗು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ತಾವು ಆಗ್ಲೇ ಹೇಳಿದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ತೆಂಗು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಒಂದು ಪರಿಸರ ಸುಸ್ಥಿರ ವ್ಯವಸ್ಥೆ, ರೈತರಿಗೆ ಹೆಚ್ಚಿನ ಆದಾಯ ಪಡೆಯೋದಕ್ಕೆ ಸಹಾಯ ಮಾಡೋದಕ್ಕೆ ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತೆ ಈ ಪದ್ಧತಿ. ಈಗ ಎಲ್ಲ ಕಡೆನೂ ಕೃಷಿ ವಿಶ್ವವಿದ್ಯಾಲಯಗಳು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಬಹಳ ಪ್ರಾಮುಖ್ಯತೆ ನೀಡ್ತಾ ಇದ್ದಾವೆ, ಅದು ನಿಮಗೂ ಗೊತ್ತಿದೆ. ಹೌದು. ಈಗ ಸಮಗ್ರ ಕೃಷಿ ವ್ಯವಸ್ಥೆ ಸುಸ್ಥಿರತೆಗೆ ಪ್ರಾಧಾನ್ಯ ನೀಡೋದ್ರಿಂದ ಇಲ್ಲಿ ಪರಿಕರಗಳ ಸಮರ್ಥ ಬಳಕೆ ಮತ್ತು ಉತ್ಪಾದನಾ ಪ್ರಕ್ರಿಯೆಗಳನ್ನು ಅತ್ಯುತ್ತಮವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಪರಿಸರವನ್ನು ರಕ್ಷಿಸುವ ಮಹತ್ ಕಾರ್ಯವನ್ನು ನೆರವೇರಿಸುತ್ತೆ ಅಂತಂದ್ರೆ ಅದು ತಪ್ಪಾಗಲಾರದು. ಉದಾಹರಣೆ ತಗೊಂಡು ಈ ತೆಂಗು ಆಧಾರಿತ ಸಮಗ್ರ ಕೃಷಿ ಪದ್ಧತಿಯ ಉಪಯೋಗಗಳನ್ನು ಅರ್ಥಕೊಳ್ಳೋ ಪ್ರಯತ್ನ ಮಾಡೋಣ ನಾವು. ಈಗ 1 ಎಕರೆ ಪ್ರದೇಶದಲ್ಲಿ ಮೇವಿನ ಬೆಳೆಗಳಾದ ಹೈಬ್ರಿಡ್ ನೇಪಿಯರ್ ಹುಲ್ಲು ಅಥವಾ ಗಿನಿ ಹುಲ್ಲನ್ನು ಸ್ಟೈಲೋಜಾಂಥಸ್ ಅಥವಾ ಮೇವಿನ ಅಲಸಂದೆ ಅಥವಾ ಮೇವಿನ ಹುರುಳಿ ಇತ್ಯಾದಿ ದ್ವಿದಳ ಧಾನ್ಯ ಮೇವಿನ ಬೆಳೆಗಳ ಜೊತೆಯಲ್ಲಿ ಬೆಳೆದುಕೊಂಡ್ರೆ ರೈತರು 2-3 ಹಸುಗಳನ್ನು ಆರಾಮಾಗಿ ಸಾಕೋಬಹುದು. ಅದರ ಸ್ಥಾನದಲ್ಲಿ Co3, Co4, Co5 ತಳಿಯ ಹೈಬ್ರಿಡ್ ಸಜ್ಜೆ ನೇಪಿಯರ್ ಹುಲ್ಲನ್ನು ತೆಂಗಿನ ತೋಟದಲ್ಲಿ ಬೆಳೆಸ್ಕೊಂಡ್ರೆ ಎಕರೆಗೆ 48 ಟನ್ ಹಸಿರು ಮೇವು ದೊರೆಯುತ್ತೆ. ಈ ಹಿನ್ನೆಲೆಯಲ್ಲಿ 5 ಹಸುಗಳನ್ನು ಅವರು ಬೆಳ್ಕೋಬಹುದು. ಹಸುಗಳೊಂದಿಗೆ ಅವರು ಕೋಳಿ, ಮೀನು, ಆಡು, ಕುರಿ ಮತ್ತು ಜೇನು ಸಾಕಾಣಿಕೆಯನ್ನು ಮಾಡಬಹುದು. ಈಗ ಎಷ್ಟೊಂದು ಕಡೆ ಕೃಷಿ ಮೇಳಗಳಲ್ಲಿ ಇದನ್ನೇ ನಾವು ಬಹಳ ಅಚ್ಚುಕಟ್ಟಾಗಿ ತೋರಿಸ್ತಾ ಇರ್ತೀವಿ, 1 ಎಕರೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಹೇಗೆ ಮಾಡಬೇಕು ಅನ್ನೋದನ್ನೇ ಎಲ್ಲ ಕಡೆ ನಾವು ಪ್ರಾಮುಖ್ಯತೆ ಕೊಟ್ಟು ತೋರಿಸ್ತಾ ಇರ್ತೀವಿ. ಈ ದನಕರುಗಳ ಗೊಬ್ಬರವನ್ನು ತೋಟಕ್ಕೆ ನೀಡಿದಲ್ಲಿ ಮಣ್ಣಿನ ಫಲವತ್ತತೆ ಗಣನೀಯವಾಗಿ ಹೆಚ್ಚುತ್ತದೆ. ಈ ರೀತಿ ಹೈನುಗಾರಿಕೆ ಮತ್ತಿತರ ಘಟಕಗಳೊಂದಿಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೆಂಗಿನ ತೋಟದಿಂದ ಎಕರೆಗೆ ವಾರ್ಷಿಕವಾಗಿ ಕನಿಷ್ಠ ಅಂದ್ರೆ 2-3 ಲಕ್ಷಗಳ ನಿವ್ವಳ ಆದಾಯವನ್ನು ಪಡೆಯಬಹುದು. ಜೊತೆಗೆ ವಾರ್ಷಿಕವಾಗಿ 360 ಮಾನವ ದಿನಗಳನ್ನು ಸೃಷ್ಟಿಸಬಹುದು. ಹಾಗೆಯೇ ಮರಗಿಡಗಳಿಗೆ 75% ಸಾರಜನಕ ಮತ್ತು 75% ಪೊಟ್ಯಾಶ್ ಹಾಗೂ 100% ರಂಜಕವನ್ನು ತಮ್ಮ ತೋಟದಿಂದಲೇ ರೈತರು ಪಡೆಯಬಹುದು. ಹೀಗೆ ಈ ತೆಂಗು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಏನಿದೆಯೋ ಇದು ಅನುಕೂಲವನ್ನ ಕೃಷಿಕರಿಗೆ ಉಂಟು ಮಾಡುತ್ತೆ ಅನ್ನುವಂಥದ್ದು. ಇನ್ನ ಈ ತೆಂಗಿನ ತೋಟಗಳಿಗೆ ಸಂಬಂಧಪಟ್ಟ ಹಾಗೆ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಿಕೊಳ್ಬೇಕು ನೋಡಿ, ಈಗ ನೀರಿನ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಇಳುವರಿ ಕಡಿಮೆ ಬರೋದಕ್ಕೆ ಅತ್ಯಂತ ಮುಖ್ಯ ಕಾರಣ ಅಂದ್ರೆ ತೆಂಗನ್ನ ಅತಿ ಹೆಚ್ಚು ರೈತರು ಮಳೆಯಾಶ್ರಿತ ಬೆಳೆಯಾಗಿ ಬೆಳೀತಾ ಇರೋದು. ಆದ್ರಿಂದ ತೆಂಗನ್ನ ಮಳೆಯಾಶ್ರಿತವಾಗಿ ಬೆಳೀತಿರೋ ರೈತರೆಲ್ಲರೂ ನೀರಿನ ವೈಜ್ಞಾನಿಕ ನಿರ್ವಹಣೆಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಈಗ ನಾವು ಭೇಟಿ ನೀಡಿರುವಂತಹ ತುಂಬಾ ತೋಟಗಳಲ್ಲಿ, ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲಾ ತೋಟಗಳಲ್ಲಿ, ತೆಂಗಿನ ಮರಗಳಿಗೆ ಯಾರು ಪಾತಿಗಳನ್ನೇ ಮಾಡ್ತಾ ಇಲ್ಲ. ತುಂಬಾ ರೈತರಿಗೆ ಪಾತಿಗಳನ್ನ ಮಾಡೋ ಅಭ್ಯಾಸನೇ ಇಲ್ಲ. ಕಾರಣ ಕೇಳಿದ್ರೆ ಅಷ್ಟೊಂದು ಜಾಗ ವ್ಯರ್ಥವಾಗುತ್ತಲ್ಲ ಸರ್ ಅಂತಾರೆ. ಏನ್ ಹೇಳೋದು? ಮುಂದುವರೆದು ತೇವಾಂಶ ಸಂರಕ್ಷಣೆಗೆ ರೈತರು ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು. ಪ್ರಮುಖವಾಗಿ ಗುಣಗಳನ್ನ ತೆಗೆಸುವಾಗ ಮಣ್ಣಿಗೆ, ಅಂದ್ರೆ ಗಿಡ ನೆಡೋದಕ್ಕೆ ಗುಣಿ ತೆಗೆಸ್ತಾರಲ್ಲ, ಆವಾಗ್ಲೇನೆ ಮಣ್ಣಿಗೆ ಅನುಗುಣವಾಗಿ 2-3 ಅಡಿಯಷ್ಟು ಅಗಲ, ಉದ್ದ ಮತ್ತು ಆಳ ಇರುವಂತ ಗುಣಿಗಳನ್ನ ತೆಗೆಸ್ಬೇಕು. ಈ ಗುಣಿಗಳಲ್ಲಿ ತಳದಲ್ಲಿ ಕಾಯಿ ಮಟ್ಟಗಳನ್ನ ಭೂಮಿಯ ಕಡೆ ನಾರಿನ ಭಾಗ ಬರೋ ತರ ಬೋರ್ಲಾಗಿ 2 ಪದರಗಳಲ್ಲಿ ಇಡಬೇಕು, ಹತ್ತಿರ ಹತ್ತಿರವಾಗಿ ಜೋಡಿಸ್ಬೇಕು. ಇದನ್ನ ಯಾರು ಮಾಡ್ತಿಲ್ಲ, ಆದ್ರೆ ಇದೊಂದು ತಂತ್ರಜ್ಞಾನವನ್ನ ರೈತರಿಗೆ ಸಲಹೆ ಕೊಟ್ಟಿದ್ದಾರೆ. ಇದರ ಮೇಲೆ 1.5 ಅಡಿ ಮಣ್ಣು ಹಾಕಬೇಕು. ಸಸಿಗಳನ್ನ ಗುಣಿಯ ಮೇಲ್ಭಾಗದಿಂದ 30-40 ಸೆಂಟಿಮೀಟರ್ ಆಳದಲ್ಲಿ ನೆಡಬೇಕು. ಬುಡದು ಸುತ್ತ 6 ಅಡಿ ಪಾತಿ ಮಾಡಬೇಕು. ಪಾತಿಯಲ್ಲಿ ತುರ್ಚಿ ಅವರೆ, ಅಂದ್ರೆ ಏನು ಮಿಕ್ಕುನ ಅಂತ ಕರಿತೀವಿ, ಅಥವಾ ವೆಲ್ವೆಟ್ ಬೀನ್ಸ್ ಅಂತ ಕರೀತಾರೆ, ಸೆಣಬು, ಅಲಸಂದೆ, ಹುರುಳಿ ಇತ್ಯಾದಿ ರೀತಿಯ ಹಸಿರೆಲೆ ಗೊಬ್ಬರಗಳನ್ನ ಬೆಳಿಬೇಕು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪಾತಿಗಳಲ್ಲಿ ಹಸಿರೆಲೆ ಗೊಬ್ಬರ, ಮದಿತರೆ ಗೊಬ್ಬರಗಳನ್ನ ತುಂಬಿಸಬೇಕು. ತೋಟದಲ್ಲಿ ಇಳಿಜಾರಿನ ಜಾಗಗಳಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಇಂಗು ಗುಂಡಿಗಳನ್ನ ಮಾಡಬೇಕು. ಮತ್ತೆ ಮಳೆಗಾಲದಲ್ಲಿ ಕನಿಷ್ಠ ಮರಗಳ ಸುತ್ತ ಅರ್ಧ ಚಂದ್ರಾಕಾರದ ಬದುಗಳನ್ನ ಮಾಡಬೇಕು. ಹಿಂಗಾರು ಮಳೆ ಮುಕ್ತಾಯವಾಗುವ ಸಮಯದಲ್ಲಿ 10-15 ಗರಿಗಳನ್ನ 2-3 ಭಾಗಗಳಾಗಿ ಕತ್ತರಿಸಬೇಕು. ಕತ್ತರಿಸಿ ಈ ಪಾತಿ ಅಂತ ಏನ್ ಹೇಳಿದ್ವಿ, 6 ಅಡಿ ಪಾತಿ, ಅದರಲ್ಲಿ 2-3 ಪದರಗಳಲ್ಲಿ ಹರಡಬೇಕು. ಇದನ್ನ ಮಳೆಯಾಶ್ರಯದಲ್ಲಿ ತೆಂಗು ಬೆಳೀತಿರೋ ಎಲ್ಲ ರೈತರು ಜತನದಿಂದ ಮಾಡಬೇಕು. ಆವಾಗ ಏನಾಗುತ್ತೆ, ನೀರನ್ನ ನಾವು ಶೇಖರಣೆ ಮಾಡ್ದಂಗಾಗುತ್ತೆ. ಬೇಸಿಗೆಯಲ್ಲಿ ಏನು ನೀರು ಕೊಡ್ತೀವಿ, ಆ ನೀರನ್ನ ಆವಿಯಾಗಿ ಹೋಗದೆ ಅದನ್ನು ಜಾಸ್ತಿ ದಿನಗಳ ಕಾಲ ಗಿಡಕ್ಕೆ ಸಿಗೋ ತರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಜೊತೆಗೆ ರೈತರು ತೆಂಗಿನ ನಾರಿನ ಪುಡಿಯ ಕಾಂಪೋಸ್ಟ್ ಅಥವಾ ಕಾಯಿ ಮಟ್ಟಗಳನ್ನು ಕೂಡ ಪಾತಿಗಳಲ್ಲಿ ಬೋರ್ಲಾಗಿ ಮುಚ್ಚಬಹುದು. ನೀರಾವರಿ ವ್ಯವಸ್ಥೆ ಇರೋರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ಇನ್ನು ಮಳೆಗಾಲದಲ್ಲಿ ಹೆಚ್ಚು ಮಳೆಯಾದಾಗ ನೀರು ಸರಾಗವಾಗಿ ಹರಿದು ಹೋಗಬೇಕು, ಆ ರೀತಿ ಉತ್ತಮ ಚರಂಡಿ ವ್ಯವಸ್ಥೆ ಮಾಡಿಕೊಳ್ಳೋದು ಅಷ್ಟೇ ಅವಶ್ಯಕವಾಗಿದೆ. ಅಂದ್ರೆ ಈಗ ತೇವಾಂಶ ಜಾಸ್ತಿ ಇದ್ದಾಗ ನಾವು ಹೊರಗಾಕ್ಬೇಕು, ತೇವಾಂಶ ಕನಿಷ್ಠವಾಗಿದ್ದಾಗ ನಾವು ಕಾಪಾಡ್ಕೋಬೇಕು. ಹೀಗೆ ತೆಂಗಿನ ತೋಟಗಳಲ್ಲಿ ನೀರಿನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ತೆಂಗಿನ ತೋಟಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಿಕೊಳ್ಳಬೇಕು ಅನ್ನುವಂತಹ ಸಲಹೆಗಳನ್ನ ನೀಡಬಹುದೇ? ತೆಂಗಿನ ಮರಗಳಲ್ಲಿ ಯಾವಾಗ್ಲೂ ಹೊಸ ಗರಿಗಳು, ಹೊಸ ಹೊಂಬಾಳೆ ಬರ್ತಾನೆ ಇರುತ್ತವೆ. ಹೌದು, ಹಾಗೆ ನೋಡಿದ್ರೆ ಒಳ್ಳೆ ತೆಂಗಿನ ಮರ ಅಂದ್ರೆ ಪ್ರತಿ ತಿಂಗಳಿಗೆ 1 ಗರಿ ಖಂಡಿತ ಬರುತ್ತೆ. ಇನ್ನೂ ಚೆನ್ನಾಗಿದೆ ಮರ ಅಂತಂದ್ರೆ ವರ್ಷಕ್ಕೆ 15 ಗರಿಗಳ ತನಕನು ಬರುತ್ತೆ, 15 ಹೊಂಬಾಳೆಗಳು ಬರಬೇಕು. ಅಷ್ಟು ಬರ್ತಾ ಇಲ್ಲ ಈಗಿನ ಒಂದು ತೆಂಗನ್ನ ಬೆಳೆಯುವ ಪದ್ಧತಿಗಳಲ್ಲಿ, ಆದ್ರೂ ಅದು ತುಂಬಾ ಒಳ್ಳೆ ಮರದಿಂದ ಬರುವಂತಹ ಹೊಂಬಾಳೆ, 15 ಹೊಂಬಾಳೆ ತನಕ ಬರುತ್ತೆ ಒಂದು ವರ್ಷಕ್ಕೆ. ಸೊ ಆದ್ರಿಂದ ತೆಂಗಿಗೆ ಉತ್ತಮ ಪೋಷಕಾಂಶಗಳ ಜರುರುತ್ತು ಯಾವಾಗಲೂ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ 90%ಕ್ಕಿಂತಲೂ ಅಧಿಕ ರೈತರು ತೆಂಗಿಗೆ ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಬೇರೆ ಏನು ಕೊಡೋದಿಲ್ಲ. ಕೇಳಿದ್ರೆ ನಾವು ಬೇರೆ ಬೆಳೆಗಳನ್ನ ಬೆಳಿತೀವಲ್ಲ ಸರ್, ಅವಕ್ಕೆ ಕೊಟ್ಟ ಗೊಬ್ಬರಗಳೇ ತೆಂಗಿನ ಮರದ ಬೇರಕ್ಕೂ ಹೋಗ್ತಾವಲ್ಲ ಸರ್, ಅವು ಹೀರ್ಕೋತಾವಲ್ವ ಸರ್ ಅಂತಾರೆ. ಇನ್ ಕೆಲವರು ರಸಗೊಬ್ಬರ ಕೊಟ್ರೆ ಇಳುವರಿ ಜಾಸ್ತಿ ಬರುತ್ತೆ, ಆದ್ರೆ ಸ್ವಲ್ಪ ವರ್ಷ ಅಷ್ಟೇ ಬರುತ್ತೆ, ಆಮೇಲೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸರ್, ಅದಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಳೆನೇ ಇಲ್ಲಲ್ವಾ ಸರ್, ಇನ್ನು ರಸಗೊಬ್ಬರ ಕೊಟ್ರೆ ಮರಗಳು ಸುಟ್ಟೋಗೋದಿಲ್ವಾ ಸರ್ ಅಂತಾನೂ ಕೇಳ್ತಾರೆ. ಅಂದ್ರೆ ರೈತರಿಗೆ ತಮ್ಮದೇ ಆದಂತ ಅಭಿಪ್ರಾಯಗಳು ಇದಾವೆ. ಆದ್ರೆ ರೈತರು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಪೊಟ್ಯಾಷಿಯಂ ಕೊರತೆ ಇದ್ರೆ ಹೊಂಬಾಳೆ, ಕಾಯಿ ಕಟ್ಟೋದು, ಕೊಬ್ಬರಿ ಇಳುವರಿ ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮರದಲ್ಲಿ ಸರಿಯಾಗಿ ಹೊಂಬಾಳೆ ಕಟ್ತಾ ಇಲ್ಲ, ಕಾಯಿಗಳು ಬರ್ತಿಲ್ಲ, ಕೊಬ್ಬರಿ ಕಡಿಮೆ ಇರುತ್ತೆ ಅಂತ ಯಾರು ರೈತರು ಹೇಳ್ತಾರೆ, ಅವ್ರಿಗೆ ಪೊಟ್ಯಾಷಿಯಂ ಕೊರತೆಯಿಂದ ಆಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಬೋರಾನ್ ಕೊರತೆಯಿಂದ ಹೊಸ ಗರಿಗಳ ಎಲೆಗಳು ಸರಿಯಾಗಿ ಅರಳೋದೇ ಇಲ್ಲ, ಚಿಕ್ಕ ಸಸಿಗಳಲ್ಲಿ ಸಮಸ್ಯೆ ಜಾಸ್ತಿ. ಜೊತೆಗೆ ಬೋರಾನ್ ಕೊರತೆಯಿಂದ ಕಡಿಮೆ ಕಾಯಿ ಕಟ್ಟುತ್ತೆ, ಹೀಚು ತುಂಬಾ ಉದುರುತ್ತೆ, ಕಾಯಿ ಉದ್ದುದ್ದ ಸೀಳ್ತಾ ಇರುತ್ತೆ, ಮತ್ತೆ ಕೆಲವು ಕಡೆ ಕಾಯಿ ಒಳಗೆ ಖಾಲಿ ಮಟ್ಟೆ ಇರುತ್ತೆ. ಇನ್ನ ಸತು ಅಥವಾ ಜಿಂಕ್ ಅಂತ ಏನ್ ಹೇಳ್ತೀವಿ, ಇದ್ರ ಕೊರತೆಯಿಂದ ಹೀಚು ಉದುರುತ್ತೆ. ತಾಮ್ರದ ಕೊರತೆಯಿಂದ ಹೊಂಬಾಳೆಗಳೇ ಬಿಡೋದಿಲ್ಲ. ಹೀಗಾಗಿ ರೈತರು ಈ ತರ ಸಮಸ್ಯೆಗಳನ್ನು ನೋಡಿದಾಗ ಇದರ ಹಿಂದೆ ಈ ಪೋಷಕಾಂಶಗಳು ಇಲ್ಲದೇ ಇರದೇ ಕಾರಣ ಅಂತ ತಿಳ್ಕೋಬೇಕು. ಹೀಗಾಗಿ ಹಲವಾರು ತೋಟಗಳಲ್ಲಿ ಕೇವಲ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ತೆಂಗಿನ ಮರಗಳಿಗೆ ಸಿಗೋ ಪೋಷಕಾಂಶಗಳು ಸಾಕಾಗೋದಿಲ್ಲ. ಅಂತಹ ಕಡೆ, ಅಂದ್ರೆ ಎಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಕಡೆ ರಾಸಾಯನಿಕ ಗೊಬ್ಬರಗಳನ್ನಾದರೂ ಕೊಡಲೇಬೇಕಾಗುತ್ತೆ. ರೈತರು 3 ವರ್ಷಗಳಿಗೆ ಒಂದ್ಸರ್ತಿ ಕನಿಷ್ಠ ತಮ್ಮ ತೆಂಗಿನ ತೋಟದ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಆಧಾರದಲ್ಲಿ ಪ್ರತಿ ಮರಕ್ಕೆ ವರ್ಷಕ್ಕೆ 500 ಗ್ರಾಂ ಸಾರಜನಕ, 320 ಗ್ರಾಂ ರಂಜಕ ಮತ್ತು 1200 ಗ್ರಾಂ ಪೊಟ್ಯಾಷ್ ರಸಗೊಬ್ಬರಗಳನ್ನು ಶಿಫಾರಸು ಮಾಡಿದ್ದೀವಿ. ಆ ರೀತಿ ಅವರು ಕೊಟ್ಟರೆ ಯಾವುದೇ ರೀತಿ ಪೋಷಕಾಂಶಗಳ ಕೊರತೆ ಕಮ್ಮಿ ಆಗುತ್ತೆ. ಇನ್ನು ನೀರಾವರಿ ಇರುವಂತವರು ಈ ರಸಗೊಬ್ಬರಗಳನ್ನು 4 ಕಂತುಗಳಲ್ಲಿ ಕೊಡಬಹುದು, ಸಮ ಕಂತುಗಳಲ್ಲಿ. ಯಾವಾಗ ಯಾವಾಗ ಅಂತಂದ್ರೆ ಮಾರ್ಚ್, ಜೂನ್, ಸೆಪ್ಟೆಂಬರ್ ಮತ್ತೆ ಡಿಸೆಂಬರ್, ಈ ತಿಂಗಳಲ್ಲಿ ಕೊಡಬಹುದು. ಮಳೆಯಾಶ್ರಯದಲ್ಲಿ ಬೆಳೆಯುವವರು 2 ಕಂತುಗಳಲ್ಲಿ, ಒಂದು ಭಾಗನ ಮೇ ಜೂನ್ ತಿಂಗಳಲ್ಲಿ, ಎರಡನೇ ಭಾಗನ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಬೇಕು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡುವಾಗ ಇದೇನ್ ಪಾತಿಗಳು ಅಂತ ಹೇಳಿದ್ವಲ್ಲ, 6 ಅಡಿ ಪಾತಿ. ಯಾರ್ಯಾರಿಗೆ ಅಭ್ಯಾಸ ಇಲ್ಲ ದಯವಿಟ್ಟು ಎಲ್ಲ ರೈತರು ಈ ಪಾತಿಗಳನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಪಾತಿಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 50 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಜೊತೆಗೆ ಸಾಕಾಗುವಷ್ಟು ಹಸಿರೆಲೆ ಗೊಬ್ಬರವನ್ನು ತುಂಬಬೇಕು. ಅದರ ಮೇಲೆ 2/3 ಭಾಗದಷ್ಟು ರಸಗೊಬ್ಬರಗಳನ್ನು ಹರಡಬೇಕು, ಅದರ ಮೇಲೆ ಮಣ್ಣನ್ನು ಹರಡಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತವೆ, ಜೊತೆಗೆ ತೇವಾಂಶವನ್ನು ನಾವು ಕಾಪಾಡ್ಕೋಬಹುದು. ಇನ್ನು ಹುಳಿ ಮಣ್ಣು ಇರುವಂತಹ ಕಡೆ ಪ್ರತಿ ಮರಕ್ಕೆ ವಾರ್ಷಿಕವಾಗಿ 1 ಕೆಜಿ ಕೃಷಿ ಸುಣ್ಣ ಅಥವಾ 1 ಕೆಜಿ ಡೊಲೊಮೈಟ್ ಅನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ಕೊಡಬೇಕು. ಇನ್ನು ಮೆಗ್ನೀಷಿಯಂ ಕೊರತೆ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 500 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಕೊಡಬೇಕು. ಬೋರಾನ್ ಕೊರತೆ ಇದ್ರೆ ಪ್ರತಿ ಮರಕ್ಕೆ 75 ಗ್ರಾಂ ಬೊರಾಕ್ಸ್ ಅನ್ನ 2 ತಿಂಗಳಿಗೊಂದ್ಸಲ, ಅದೇನು ಕೊರತೆ ನೀಗುತ್ತೆ ಸಮಸ್ಯೆ ನಿಂತೋಗುತ್ತೆ ಅಲ್ಲಿವರೆಗೆ ಕೊಡ್ತಾನೆ ಇರಬೇಕು ಬೋರಾನ್ ಅನ್ನ. ಅಂತಂದ್ರೆ ತೆಂಗಿನಲ್ಲಿ ಇಳುವರಿಯನ್ನ ಹೆಚ್ಚಿಸಬೇಕಾದ್ರೆ ವೈಜ್ಞಾನಿಕವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಆಯ್ತು. ತೆಂಗಿನಲ್ಲಿ ಈಚೆ ಉದುರ್ತಕ್ಕಂಥ ಒಂದು ಸಮಸ್ಯೆ ಎಲ್ಲಾ ಕಡೆನೂ ಕೂಡ ಕಾಡ್ತಾ ಇರುತ್ತೆ, ಇದು ಬಹಳ ಸಾಮಾನ್ಯವಾಗಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಇದಕ್ಕೆ ಕಾರಣಗಳು ಏನು ಮತ್ತೆ ಈ ಸಮಸ್ಯೆಯನ್ನ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಈಗ ತೆಂಗಿನಕಾಯಲ್ಲಿ ಎಳೆಕಾಯಿ ಅಥವಾ ಈಚಿನಿಂದ ಹಿಡಿದು ಕಾಯಿ ಬಲಿಯೋ ತನಕ ಬೇರೆ ಬೇರೆ ಹಂತಗಳಲ್ಲಿ ಕಾಯಿಗಳು ಉದುರೋದನ್ನ ನಾವು ನೋಡ್ತೀವಿ. ಈ ತೆಂಗಿನ ಮರದ ಕಡೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಸಣ್ಣ ಕಾಯಿಂದ ಹಿಡಿದು ಒಳ್ಳೆ ಮಧ್ಯಮ ಗಾತ್ರದ ಕಾಯಿಗಳವರೆಗೆ ಬಿದ್ದಿರ್ತವೆ. ಸೊ ಈ ತರ ಇದ್ರೆ ಅದು ಈಚೆ ಉದುರ ಸಮಸ್ಯೆ. ಇದಕ್ಕೆ ಪ್ರಮುಖ ಕಾರಣಗಳು ಅಂತ ಅಂದ್ರೆ ಸಸ್ಯಗಳ ಗುಣಮಟ್ಟದಿಂದ ಶುರುವಾಗಿ, ಅಂದ್ರೆ ಯಾವ ತರ ಗುಣಮಟ್ಟದ ಸಸ್ಯನ ನಾವು ನೆಟ್ಟಿದೀವಿ ಅಲ್ಲಿಂದ ಶುರುವಾಗಿ ತೇವಾಂಶದ ಕೊರತೆ, ಅಸಮರ್ಪಕ ಪೋಷಕಾಂಶಗಳ ನಿರ್ವಹಣೆ, ಮುಖ್ಯವಾಗಿ ಪೊಟ್ಯಾಷು, ಬೋರಾನು ಮತ್ತು ಸತು ಇವುಗಳ ಕೊರತೆ, ಇನ್ನು ರೋಗಗಳು, ಕೀಟಗಳು, ಅದರಲ್ಲೂ ಮುಖ್ಯವಾಗಿ ನುಸಿ ಮತ್ತು ಅಸಮರ್ಪಕ ಪರಾಗಸ್ಪರ್ಶ, ಇವುಗಳನ್ನು ನಾವು ಹೆಸರಿಸಬಹುದು. ಈ ಎಲ್ಲ ಕಾರಣಗಳಿಂದ ಈಚೆ ಉದುರುತ್ತೆ. ಈ ಸಮಸ್ಯೆ ನಿರ್ವಹಣೆಗೆ ನಾವೇನು ಮಾಡಬೇಕು? ಗುಣಮಟ್ಟದ ಸಸಿಗಳನ್ನು ನೆಡಬೇಕು, ಸರಿಯಾದ ರೀತಿಯಲ್ಲಿ ತೇವಾಂಶ ನಿರ್ವಹಣೆ ಮಾಡಬೇಕು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಬೇಕು. ಸೊ ಈ ರೀತಿ ಏನು ಸಮಸ್ಯೆ ಇದೆ ಅವೆಲ್ಲ ಸಮಸ್ಯೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ರೆ ಈಚೆ ಉದುರೋದನ್ನು ಆದಷ್ಟು ನಾವು ತಡೆಗಟ್ಟಬಹುದು. ಈ ತೆಂಗಿನಲ್ಲಿ ಕೆಲವೊಂದಷ್ಟು ಕೀಟ ಮತ್ತೆ ರೋಗಗಳ ನಿರ್ವಹಣೆ ಪದ್ಧತಿಗಳನ್ನ ಕುರಿತು ಒಂದಷ್ಟು ವಿಚಾರಗಳನ್ನ ತಾವು ತಿಳಿಸ್ಕೊಡ್ಬೇಕು. ಮೊದಲಿಗೆ ತೆಂಗಿಗೆ ಸಮಸ್ಯೆ ಉಂಟು ಮಾಡತಕ್ಕಂತಹ ಪ್ರಮುಖವಾದಂತಹ ಕೀಟಗಳು ಯಾವ್ಯಾವ ಸರ್? ಸರ್, ತೆಂಗಲ್ಲಿ ತುಂಬಾ ರೀತಿ ಕೀಟಗಳು ಸಮಸ್ಯೆ ಸೃಷ್ಟಿ ಮಾಡುತ್ತೆ. ಅದರಲ್ಲಿ ಪ್ರಮುಖ ಕೀಟಗಳು ಅಂತಂದ್ರೆ ಸುಳಿ ಕೊರೆಯೋ ರೈನೋಸರಸ್ ದುಂಬಿ, ಇದು ಕಪ್ಪು ದುಂಬಿ, ಇದು ಅದರ ಮರಿಗಳು ನಮಗೆ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಬಂದಿರ್ತವೆ, ಅದನ್ನ ರೈತರು ಗಮನಿಸೋದಿಲ್ಲ ಬಹಳ ರೈತರು. ಇನ್ನು ಗರಿ ತಿನ್ನೋ ಹುಳು ಇದೆ, ಅದು ಎಲ್ಲ ಕಡೆನೂ ನಾವು ನೋಡ್ತೀವಿ ತೆಂಗಿನ ತೋಟಗಳಲ್ಲಿ. ಕೆಂಪು ಮೂತಿ ಹುಳ, ಇದು ಕೂಡ ಅಷ್ಟೇ ಬಹಳ ಮಾಮೂಲಿಯಾಗಿ ಕಾಣಿಸ್ತಿರುತ್ತೆ. ಇನ್ನು ತೆಂಗು ನುಸಿ, ಇದು ನುಸಿ ಬಹಳ ವರ್ಷಗಳಿಂದ ತೆಂಗಿಗೆ ಸಮಸ್ಯೆ ಉಂಟು ಮಾಡಿತ್ತು. ಈ ನಡುವೆ ನೋಡಿದ್ರೆ ನುಸಿಗಿಂತಲೂ ಒಂದು ಹೊಸ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಬಿಳಿ ನೊಣ ಬರ್ತಿದೆ, ಇದನ್ನ ನಾವು ರುಗೋಸ್ ಸುರುಳಿ ಸುತ್ತುವ ಬಿಳಿ ನೊಣ ಅಂತ ಕರಿತೀವಿ. ಅದು ಬಿಟ್ಟರೆ ಇನ್ನು ಬೇರೆ ಕೊರೆಯ ಕೀಟ, ಈ ಬೇರೆ ಕೊರೆಯ ಕೀಟ ರೂಟ್ ಗ್ರಬ್ಸ್ ಅಂತ, ಇದು ಕೂಡ ಈ ನಡುವೆ ಬಹಳನೇ ಸಮಸ್ಯೆ ತೆಂಗು ಮತ್ತೆ ಅಡಿಕೆಯಲ್ಲಿ ಸಮಸ್ಯೆ ಮಾಡ್ತಾ ಇದೆ ಸರ್. ತೆಂಗನ್ನ ಬಾಧಿಸ್ತಕ್ಕಂತ ಪ್ರಮುಖವಾದಂತಹ ರೋಗಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ರೋಗಗಳಲ್ಲಿ ತೆಂಗಲ್ಲಿ ಸಾಮಾನ್ಯವಾಗಿ ಏನಪ್ಪ ರೋಗಗಳು ಕಾಣಿಸೋದು ಅಂತಂದ್ರೆ ಕಾಂಡ ಸೋರು ರೋಗ, ಇದನ್ನ ರೈತರು ನಮ್ಮ ತೋಟದಲ್ಲಿ ತೆಂಗಿನ ಮರಗಳಲ್ಲಿ ಎಲ್ಲ ರಸ ಸೋರುತ್ತೆ, ಕಾಂಡಗಳೆಲ್ಲ ರಸ ಸೋರುತ್ತೆ ಅಂತ ಹೇಳ್ಕೊಂಡು ಬರ್ತಾರೆ. ಇದು ಬಹಳ ಮಾಮೂಲಿ ಸಮಸ್ಯೆ, ಬುಡದಿಂದ ಹಿಡಿದು ಮಧ್ಯ ಎತ್ತರದವರೆಗೆ ಕಾಂಡದಲ್ಲಿ ರಸ ಸೋರುವಂಥದ್ದು ಸಮಸ್ಯೆಗಳು ರೈತರು ನೋಡ್ತಾ ಇರ್ತಾರೆ. ಮತ್ತೆ ಅಣಬೆ ರೋಗ ಅಂತ ಒಂದು ಬರುತ್ತೆ, ಕಣ್ಣು ಕೊಳೆ ಅಥವಾ ಸುಳಿ ಕೊಳೆ ರೋಗ ಅಂತ ಬರುತ್ತೆ, ಇದನ್ನು ನಾವು ಬಡ್ರಾಟ್ ಅಂತ ಕರಿತೀವಿ. ಇನ್ನು ಎಲೆ ಚುಕ್ಕೆ ರೋಗ ಮತ್ತೆ ಗ್ಯಾನೋಡರ್ಮಾ ಸೊರಗು ರೋಗಗಳು ಪ್ರಮುಖವಾದ ರೋಗಗಳು ಸರ್. ಇವಿಷ್ಟು ರೋಗ ಮತ್ತೆ ಕೀಟಗಳು. ಈ ಕೀಟ ಮತ್ತೆ ರೋಗಗಳನ್ನ ತೆಂಗಿನ ಬೆಳೆಯಲ್ಲಿ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಪ್ರತಿಯೊಂದು ಕೀಟ ಮತ್ತೆ ರೋಗವನ್ನು ನಿರ್ವಹಣೆ ಮಾಡೋದಕ್ಕೆ ನಾನೇನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಈ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು, ಈ ಸಂಸ್ಥೆ ವಿವಿಧ ಸಲಹೆಗಳನ್ನು ಬಹಳ ಕೂಲಂಕುಷವಾಗಿ ರೈತರಿಗೆ ಕೊಟ್ಟಿದೆ ಸರ್. ಏನೇನು ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದು ಎಲ್ಲ ವಿಸ್ತಾರವಾಗಿ ನೀಡಿದೆ. ಆದರೆ ನಾವು ಗಮನಿಸುವಂತೆ ಉತ್ತಮ ಕೀಟ ಮತ್ತು ರೋಗ ನಿರ್ವಹಣೆ ಕ್ರಮಗಳು ಲಭ್ಯ ಇದ್ದರೂ ಕೂಡ ಬಹುತೇಕ ತೆಂಗಿನ ತೋಟಗಳಲ್ಲಿ ರೈತರು ಯಾವುದೇ ಕೀಟಗಳನ್ನಾಗಲಿ ಅಥವಾ ರೋಗಗಳನ್ನಾಗಲಿ ನಿರ್ವಹಣೆ ಮಾಡ್ತಿಲ್ಲ ಸರ್. ಹೀಗಾಗಿ ಒಳ್ಳೆಯ ತೆಂಗಿನ ತೋಟಗಳು ಕಾಣದೇ ಅಪರೂಪ ಆಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ತೆಂಗು ಬೆಳೆಯುವ ರೈತರಿಗೆ ಈ ಕಾರ್ಯಕ್ರಮದ ಮೂಲಕ ಹಲವು ಸಲಹೆಗಳನ್ನು ನೀಡಲು ನಾವು ಪ್ರಯತ್ನಿಸೋಣ. ಈಗ ನೀವೇ ನೋಡ್ತೀರಾ, ನೀವು ಈಗ ಒಂದು ಹಾಸನ ಸುತ್ತಮುತ್ತ ಓಡಾಡ್ತಿದ್ರೆ ಅಥವಾ ಬೆಂಗಳೂರು ಕಡೆ ಹೊರಟ್ರೆ ರೋಡಿನ ಆ ಕಡೆ ಈ ಕಡೆ ಏನ್ ಮರಗಳು ತೆಂಗಿನ ತೋಟಗಳು ಕಾಣಿಸ್ತವೆ, ಬಹಳ ತೋಟಗಳಲ್ಲಿ ನಾವು ಸಮಸ್ಯೆನೆ ಕಾಣ್ತೀವಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಳ್ಳೆ ತೆಂಗಿನ ತೋಟ ಇದ್ರೆ ನಾವು ಪ್ರಶಂಸೆ ಮಾಡ್ತೀವಿ. ಸೊ ಆ ರೀತಿ ತೋಟಗಳು ನಿರ್ವಹಣೆಯಿಂದನೇ ಅದು ಉತ್ತಮವಾಗಿ ಇರುವಂತದ್ದು. ಸೊ ಆ ರೀತಿ ಮಾಡಬೇಕು ಅಂತಂದ್ರೆ ಮೊದಲಿಗೆ ತೆಂಗಿನ ಮರಗಳ ಸುತ್ತ ಒಂದು 6 ಅಡಿ ಪಾತಿ ಮಾಡೋದನ್ನ ಎಲ್ಲ ರೈತರು ಶುರು ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಬಿಡಬಾರದು, ಪಾತಿ ಮಾಡ್ಬೇಕು. ಯಾಕಂದ್ರೆ ತೆಂಗಿನ ಮರಕ್ಕೆ ತನ್ನದೇ ಆದ ಸ್ಥಳ ಅಂತ ನಾವು ಕೊಟ್ಟೇ ಇಲ್ಲ. ಈ ಪಾತಿಯನ್ನ ಉಳುಮೆ ಮಾಡಬಾರದು. ಹೆಚ್ಚು ಕಮ್ಮಿ ಎಲ್ಲ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ತೆಂಗಿನ ಬುಡನೆ ಅಲ್ಲಿವರೆಗೂ 5 ಅಲಗಿನ ನೇಗಿಲಿಂದ ಆಳವಾಗಿ ಉಳುಮೆ ಮಾಡಿಸ್ತಾರೆ. ಹೆಚ್ಚು ಕಮ್ಮಿ ತೆಂಗಿನ ಮರನ ಈ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡೋರು ಲೆಕ್ಕನೆ ತಗೊಳ್ಳೋದಿಲ್ಲ, ಅಷ್ಟು ಹತ್ರ ಉಳುಮೆ ಮಾಡಿಸ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಅನೇಕ ಬೇರುಗಳು ಇಲ್ಲಿ ಮರಗಳ ಬುಡದತ್ರನೇ ಹರಿದು ಹೋಗ್ತವೆ. ಈ ಹರಿದ ಬೇರುಗಳ ಮೂಲಕ ಮಣ್ಣಿನಲ್ಲಿರೋ ಎಲ್ಲ ರೋಗಾಣುಗಳು ತೆಂಗಿನ ಮರಗಳನ್ನು ಬಾಧಿಸ್ತಿವೆ. ಸೊ ಈ ರೀತಿಯಲ್ಲಿ ನಿಧಾನವಾಗಿ ತೆಂಗಿನ ಮರಗಳಲ್ಲಿ ರೋಗಗಳು ಜಾಸ್ತಿ ಆಗುತ್ತೆ. ರೋಗಗಳು ಉಲ್ಬಣಿಸಿದಾಗ ಗರಿಗಳು ಜೋತು ಬೀಳೋದು, ಕಾಂಡದಿಂದ ರಸ ಸೋರೋದು, ಹಾಳಾದ ಮರಗಳ ಬಡ್ಡೆಗಳಲ್ಲಿ ಅಣಬೆಗಳು ಬೆಳೆಯೋದು, ಇಳುವರಿ ಪೂರ್ತಿ ಕುಂಠಿತಗೊಳ್ಳೋದು ಇವೆಲ್ಲ ಸಾಮಾನ್ಯ ಆಗಿದೆ. ಆದ್ರಿಂದ ರೈತರು ತೆಂಗಿನ ಬುಡದಲ್ಲಿ ಉಳುಮೆ ಮಾಡೋದನ್ನ ಮೊದಲು ನಿಲ್ಲಿಸಬೇಕು. ಇದು ಒಂದು ಮುಖ್ಯವಾದ ಸಲಹೆ. ಹೌದು ಸರ್. ಇನ್ನ ನಂತರ ಈ ಮರದ ಬುಡಗಳ ಸುತ್ತ ತೇವಾಂಶವನ್ನ ಕಾಪಾಡುವ ಉಪಾಯಗಳನ್ನ ಮಾಡಬೇಕು. ಉದಾಹರಣೆಗೆ ಹಸಿರೆಲೆ ಗೊಬ್ಬರ ಬೆಳೆಯೋದು, ಹಸಿರೆಲೆ ಅಥವಾ ಒಣ ಎಲೆ ಅಥವಾ ಗರಿ ಅಥವಾ ಕಾಯಿಮಟ್ಟೆ ಇತ್ಯಾದಿಗಳ ಸಹಾಯದಿಂದ ಬೇಸಿಗೆ ಕಾಲದಲ್ಲಿ ತೇವಾಂಶ ಕಾಪಾಡೋದು. ಈ ಜಾಗದಲ್ಲಿ ಜೈವಿಕ ಪೀಡನಾಶಕಗಳು, ಆಕ್ಚುಲಿ ನಾವು ಎಷ್ಟೊಂದು ಕಡೆ ರೈತರಿಗೆ ಹಳ್ಳಿಗಳಿಗೆ ಹೋಗಿ ನಾವು ಪ್ರೋಗ್ರಾಮ್ಸ್ ಮಾಡಿದಾಗ ನಾವು ಕೇಳ್ತೀವಿ, ನಿಮ್ಗೆ ಟ್ರೈಕೋಡರ್ಮಾ ಗೊತ್ತಾ, ಸೋಡೋಮನಾಸ್ ಅಂತ ಗೊತ್ತಾ? ಇದು ಆಂಗ್ಲ ಪದಗಳು, ರೈತರಿಗೆ ಜ್ಞಾಪಕ ಇಟ್ಕೊಳ್ಳಕ್ಕೆ ಕಷ್ಟ. ಆದ್ರೆ ಇವೆರಡು ಯಾಕೆ ತುಂಬಾ ಮುಖ್ಯ ಅಂತಂದ್ರೆ ಎಲ್ಲಾ ಕಡೆ ರೈತ ಸಂಪರ್ಕ ಕೇಂದ್ರಗಳಿಂದ ಅದನ್ನ ರೈತರಿಗೆ ಕೊಡ್ತಾ ಇದ್ದಾರೆ, ಎಲ್ಲಾ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಅದನ್ನೇ ಹೇಳ್ತಾ ಇದ್ದಾರೆ, ಆದ್ರೂ ತುಂಬಾ ಜನ ರೈತರಿಗೆ ಇದು ಗೊತ್ತಿಲ್ಲ. ಹಾಗಾಗಿ ತೆಂಗು ಮತ್ತೆ ಅಡಿಕೆ ಬೆಳೆಯುವ ಎಲ್ಲಾ ರೈತರು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಎರಡು ಪ್ರಮುಖ ಜೈವಿಕ ಪೀಡನಾಶಕಗಳಿದಾವೆ, ಒಂದು ಟ್ರೈಕೋಡರ್ಮ ಮತ್ತೆ ಇನ್ನೊಂದು ಸೋಡೋಮನಾಸ್. ಇವುಗಳನ್ನ ಪ್ರತಿ ಮರಕ್ಕೆ 50 ಗ್ರಾಂಗಳಂತೆ ಪ್ರತಿ ವರ್ಷ ಕೊಡಬೇಕು. ಹೇಗೆ, ಆ ಒಂದು ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸಿ ಮರಗಳಿಗೆ ಹಾಕ್ಬೋದು, ಇಲ್ಲ ಒಂದು 2-5 ಕೆಜಿ ಬೇವಿನ ಹಿಂಡಿಯನ್ನ ಇದ್ರ ಜೊತೆ ಸೇರಿಸಿ ಮರಕ್ಕೆ ಕೊಡಬೇಕು. ಈಗ 5 ಕೆಜಿ ಬೇವಿನ ಹಿಂಡಿ ಅಂದ್ರೆ ರೈತರು ಏನಪ್ಪ ತುಂಬಾ ಖರ್ಚಾಗುತ್ತೆ ಅಂತಾರೆ, ಇದು 5 ಕೆಜಿ ಹಾಕಕ್ಕಾಗಲಿಲ್ಲ ಅಂದ್ರೆ 2 ಕೆಜಿ ಆದರೂ ಹಾಕಿ. ಎಲ್ಲಿ ಕನಿಷ್ಠ ಮರಗಳ ಸಮಸ್ಯೆ, ರೋಗಗಳು ಎಲ್ಲಿದೆ ಮರಗಳಲ್ಲಿ, ಅಂತ ಮರಗಳಿಗೆ ಕೊಟ್ರೆ ರೋಗಗಳನ್ನ ಸ್ವಲ್ಪ ಹತೋಟಿ ಮಾಡ್ಬೋದು, ರೋಗ ಇಲ್ದಿರೋ ಮರಗಳು ಕೊಟ್ರೆ ರೋಗ ಬರ್ದಿರೋ ತರ ಅದನ್ನ ರಕ್ಷಣೆ ಮಾಡಬಹುದು. ಇನ್ನ ಕೀಟಗಳ ನಿರ್ವಹಣೆಗೆ ಬಂದ್ರೆ ಪೀಡನಾಶಕಗಳನ್ನ ಬಹುತೇಕ ರೈತರು ಬಳಸೋದಿಲ್ಲ, ಇದಾವೆ ತುಂಬಾ ಇದಾವೆ, ಆದ್ರೆ ರೈತರು ತೆಂಗಿನ ಮರಕ್ಕೆ ಯಾವುದೇ ಪೀಡನಾಶಕ ಅಥವಾ ಪೆಸ್ಟಿಸೈಡ್ಸ್ ನ ಉಪಯೋಗಿಸ್ತಾ ಇಲ್ಲ. ಇದು ಒಳ್ಳೇದೇನೆ, ಆದ್ರೆ ಅದನ್ನು ಬಿಟ್ಟು ಕೂಡ ಬೇರೆ ಪದ್ಧತಿಗಳಲ್ಲಿ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಸೊ ಈಗ ಉದಾಹರಣೆಗೆ ಸಮರ್ಪಕವಾಗಿ ತೋಟ ನಿರ್ವಹಣೆ ಮಾಡೋದು, ಕಾಲಕಾಲಕ್ಕೆ ಏನ್ ಮಾಡಬೇಕು ಅದನ್ನು ಮಾಡೋದು, ಅದೇನೇ ಸಾಕು ಎಷ್ಟೊಂದು ಕೀಟಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇನ್ನ ಕೊಟ್ಟಿಗೆ ಗೊಬ್ಬರದಿಂದ ಏನು ಗುಂಡಿಗಳಿಗೆ ಏನು ನಮ್ಗೆ ಅವಾಗಲೇ ಹೇಳಿದೆ ನಿಮ್ಗೆ, ರೈನೋಸರಸ್ ದುಂಬಿ ಬರುತ್ತಲ್ಲ, ಆ ದುಂಬಿನ ಸಮರ್ಪಕವಾಗಿ ನಿರ್ವಹಿಸಬೇಕಾದ್ರೆ ಕೊಟ್ಟಿಗೆ ಗೊಬ್ಬರದ ಗುಂಡಿಗಳಲ್ಲಿ ಮೆಟಾರೈಸಿಯಂ ಅನಿಸೋಪ್ಲಿಯೆ ಅಂತ ಒಂದು ಹಸಿರು ಶಿಲೀಂಧ್ರ ಬರುತ್ತೆ, ಇದನ್ನ ಹಾಕೋದ್ರಿಂದ ಆ ಕೊಟ್ಟಿಗೆ ಗೊಬ್ಬರದ ಗುಂಡಿಗಳಲ್ಲಿನೇ ರೈನೋಸರಸ್ ದುಂಬಿಯ ಮರಿ ಹುಳುಗಳು ಸತ್ತೋಗ್ತವೆ. ಸೊ ಹಾಗಾಗಿ ಅಲ್ಲೇನೆ ಒಂದು 80% ಸಮಸ್ಯೆನ ನಾವು ಕಡಿಮೆ ಮಾಡ್ಕೋಬಹುದು. ಇನ್ನು ಕೆಂಪು ಮೂತಿ ಹುಳ ಏನಿದೆ, ಆಮೇಲೆ ರೈನೋಸರಸ್ ದುಂಬಿಗಳೇನಿದೆ, ಇವುಗಳನ್ನ ಬಹಳ ಸುಲಭವಾಗಿ ಬಕೆಟ್ ಟ್ರ್ಯಾಪ್ ಅಂತ ಒಂದು ಆಕರ್ಷಕ ಬಲೆ ಇದೆ, ಆ ಬಕೆಟ್ ಟ್ರ್ಯಾಪ್ ಅನ್ನ ರೈತರು ಅಳವಡಿಸ್ಕೋಬೇಕು. ಬಕೆಟ್ ಟ್ರ್ಯಾಪ್ ಅನ್ನ ಕೆಲವು ರೈತರು ಉಪಯೋಗಿಸ್ತಾ ಇದಾರೆ. ಅವರು ಏನ್ ತಪ್ಪು ಮಾಡ್ತಿದ್ದಾರೆ ಅಂತಂದ್ರೆ ಈ ಬಕೆಟ್ ಟ್ರ್ಯಾಪ್ಗಳನ್ನ ಅವ್ರ ತೋಟದಲ್ಲಿ ಇಡ್ತಾ ಇದಾರೆ. ಇಲ್ಲಿ ಏನಾಗುತ್ತೆ, ಬಕೆಟ್ ಟ್ರ್ಯಾಪ್ ಅಂದ್ರೆ ಅದು ಟ್ರ್ಯಾಪ್ ಅಥವಾ ಅದು ಒಂಥರ ಆಕರ್ಷಕ, ಏನ್ ಮಾಡುತ್ತೆ ಅದು ಈ ಎಲ್ಲ ದುಂಬಿಗಳನ್ನ ತನ್ನ ಕಡೆಗೆ ಆಕರ್ಷಿಸುತ್ತೆ. ಹಾಗಾಗಿ ನೀವು ಅದನ್ನ ನಿಮ್ಮ ತೋಟದಲ್ಲಿ ಇಟ್ಟರೆ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಅವು ಅಲ್ಲಿ ಹತ್ತಿರದಲ್ಲಿ ಬಂದು ಸೇರ್ಕೋತವೆ. ಅದಕ್ಕೆ ಈ ಬಕೆಟ್ ಟ್ರ್ಯಾಪ್ ಅನ್ನ ತಮ್ಮ ತೋಟದಲ್ಲಿ ಇಡಬಾರ್ದು, ಯಾರ ತೋಟದಲ್ಲಿ ಇಡಬಾರ್ದು, ತೋಟದ ಹೊರಗಡೆ ಇಡಬೇಕು. ಒಂದು 50-100 ಮೀಟರ್ ದೂರದಲ್ಲಿ ಯಾವ್ದಾದ್ರೂ ಒಂದು ಕಟ್ಟಿಗೆ ಕಟ್ಟಿ ಆ ಕಟ್ಟಿಗೆಗೆ ಬಕೆಟ್ನ ನೇತು ಹಾಕಬೇಕು. ಈ ಥರ ಮಾಡೋದ್ರಿಂದ ಸುತ್ತಮುತ್ತ ಇರೋ ತೋಟಗಳಿಂದ ಎಲ್ಲ ಆ ದುಂಬಿಗಳು ಹೊರಡೆ ಬಂದು ಆ ಒಂದು ಬಕೆಟಲ್ಲಿ ಬೀಳ್ತವೆ. ಸೊ ಈ ರೀತಿಯಲ್ಲಿ ಬಹಳ ಕಡಿಮೆ ಖರ್ಚಿನಲ್ಲಿ ಈ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಒಳ್ಳೆಯದು ಡಾಕ್ಟ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳ ಕುರಿತು ಬಹಳ ವಿವರವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಇದರಿಂದ ನಮ್ಮ ತೆಂಗು ಬೆಳೆಗಾರರಿಗೆ, ರೈತರಿಗೆ ಬಹಳ ಉಪಯೋಗವೂ ಕೂಡ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ತೆಂಗಿನಲ್ಲಿ ಉತ್ತಮ ಕೃಷಿ ಪದ್ಧತಿಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ಇನ್ನು ಮುಂದೆ ಹವಾಮಾನ ವರದಿ. ಹಾಸನ ಜಿಲ್ಲೆಯಾದ್ಯಂತ ಗರಿಷ್ಠ 26 ಡಿಗ್ರಿ, ಕನಿಷ್ಠ 18 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ 84% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಮುನ್ಸೂಚನೆಯಂತೆ ಮೋಡ ಕವಿದ ವಾತಾವರಣ ಇರಲಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ವರದಿ ತಿಳಿಸುತ್ತದೆ. ಇನ್ನು ಅರಸೀಕೆರೆಯಲ್ಲಿ ನಡೆದಂತಹ ಕೆಲವು ಸರಕುಗಳ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ದಪ್ಪ ಮೆಣಸಿನಕಾಯಿ 4,000 ರೂಪಾಯಿ, ಅಕ್ಕಿ 6,540, ಅಡಿಕೆ 10,000, ಅಲಸಂದೆ 8,000 - 8,100, ಆಲೂಗೆಡ್ಡೆ 2,500 - 3,000, ಈರುಳ್ಳಿ 3,000 - 5,000, ಉದ್ದಿನಬೇಳೆ 13,000 - 13,134, ಕ್ಯಾರೆಟು 2,500 - 5,000, ಕೊಬ್ಬರಿ 5,000, ಟೊಮೆಟೊ 1,000 - 8,000, ತೆಂಗಿನ ಕಡ್ಡಿ ಸೀಗು 3,200, ತೆಂಗಿನಕಾಯಿ 10,000 - 21,500, ತೊಗರಿಬೇಳೆ 15,733, ಧನಿಯಾ ಅಂದರೆ ಕೊತ್ತಂಬರಿ ಬೀಜ 4,981, ನುಗ್ಗೆಕಾಯಿ 4,000, ಬದನೆಕಾಯಿ 1,500, ಬೀಟ್ರೂಟ್ 2,000, ಮೆಕ್ಕೆಜೋಳ 2,400, ಮೂಲಂಗಿ 3,000, ರಾಗಿ 3,200, ಸೌತೆಕಾಯಿ, ಇದು ಸರಿಯಾದ ಮಾಹಿತಿ ಸಿಕ್ಕಿಲ್ಲ, ಶುಂಠಿ 2,500 - 10,000, ಹಸಿರು ಮೆಣಸಿನಕಾಯಿ 2,500 - 4,000, ಹೆಸರುಬೇಳೆ 10,000 - 10,334, ಹೀರೆಕಾಯಿ 3,000, ಹುಣಸೆಹಣ್ಣು 5,500, ಹುರುಳಿಕಾಳು 5,900, ಹುರುಳಿಕಾಯಿ 3,000 - 6,000. ಇವಿಷ್ಟು ಅರಸೀಕೆರೆಯ ಮಾರುಕಟ್ಟೆಯ ಕೆಲವು ಸರಕುಗಳ ಧಾರಣೆ ಇದಾಗಿತ್ತು. ಮಾರುಕಟ್ಟೆ ಧಾರಣೆ ಕೇಳಿದರೆ ಇನ್ನು ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಮುಕ್ತಾಯವಾಗುತ್ತದೆ. ನಾಳೆನು ನಮ್ಮ ಕಿಸಾನ್ವಾಣಿಯಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿ ಅನುಭವ ಕುರಿತು ಚನ್ನಾಪಟ್ಟಣ ತಾಲೂಕು ಬಿದರಕೆರೆಯ ಲೀಲಾವತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮಸ್ ಸುಧಾನ್. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಹಾಸನದ ಬಿಎಂ ರಸ್ತೆಯ ತಣ್ಣೀರು ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9620-04782. ಹೋಗೋಕಿದೆ. ಅರೆ ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದ್ಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ? ಹೇಗೆ ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI SMS ಪೋರ್ಟಲ್ ನಲ್ಲಿ ಇದ್ ನೋಡಿ ಚೆಕ್ ಮೇಟ್. ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈ ಕಾರ್ಯಕ್ರಮದಲ್ಲಿ ಇಂದು ಜೀವನಾಡಿ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಅನುರಾಧ ಪೌಡೋಲ್ ಮತ್ತು SP ಬಾಲಸುಬ್ರಹ್ಮಣ್ಯಂ. ಚಿತ್ರ ಜೀವನದಿ. ಆ